ಚದುರ ನಂಬುತ್ತಿದ್ದು ಶೋಭನವೇ, ಚದುರಲ್ಲ ಕಣೆ ಕದರೋ ಗಾಲ ಶೋಭನವೇ, ಅಲ್ಲ ಕಣೆ ಕದರೋ ಗಾಲ ಶೋಭನವೇ, ಚದುರಲ್ಲ ಕಣೆ ಕದರೋ ಗಾಲ ಶೋಭನವೇ, ಅಲ್ಲ ಕಣೆ ಕದರೋ ಗಾಲ ಶೋಭನವೇ, ಚದುರಲ್ಲ ಕಣೆ ಕದರುಗಲ ನಮ್ಮಳಿಯ ಶೋಭನವೇ, ಚದುರಿಗೆ ವರಲ್ಲೇ ದೋರ ಹಾಕಿದುರೆ ಶೋಭನವೇ, ಚದುರಿಗೆ ವರಲ್ಲೇ ದ್ವಾರ ಹಾಕಿದರು ಶೋಭನವೇ, ಶೋಭನವನ್ನೇ ಶಿವನಿಗೆ ಶೋಭನವನ್ನೇ ಶಿವನಿಗೆ ಶೋಭನವೇ, ಕುದುರೆ ಮೇಲೆ ಬರುವ ನ ಚದುರ ನೆಂಬುತ್ತಿದ್ದು ಶೋಭನವೇ, ಚದುರಲ್ಲ ಕಾಣೆ ಕದರೋ ಗಾಲ ಶೋಭನಲ್ಲ ಕಾಣೆ ಕದರೋ ಗಾಲ ಶೋಭನ, ಚದುರಲ್ಲ ಕಾಣೆ ಕದರೋ ಗಾಲ ಶೋಭನವೇ, ಕಾಣೆ ಕದರೋ ಗಾಲ ಚದುರಲ್ಲ ಕಾಣೆ ಕದುರುಗಲು ನಮ್ಮಳಿಯ ಶೋಭನವೇ, ಚದುರೆಗೆ ವರಲ್ಲೇ ದ್ವಾರ ಹಾಕಿದರೆ ಶೋಭನವೇ, ದ್ವಾರ ಹಾಕಿದರ ಶೋಭನ, ಚದುರೆಗೆ ವರಲ್ಲೇ ದ್ವಾರ ಹಾಕಿದರು ಶೋಭನವೇ, ಚದುರೆಗೆರಲ್ಲೇ ದ್ವಾರ ಹಾಕಿದರ ಶೋಭನ, ಅತ್ತಿಯಣಿ ನಂಗವ್ರು ಒತ್ತಾಳು ಬಂದವ್ರೆ ಶೋಭನವೇ, ಒತ್ತಾಳು ಬರಿಯ ಮೋದೋ ಕಾರೋ ಶೋಭನ, ಒತ್ತಾಳು ಬರಿಯ ಮೋದೋ ಕಾರೋ ಶೋಭನ, ಬರಿಯ ಮೋದ ಕಾರ ಶೋಭನ, ಒತ್ತಾಳು ಬರಿಯ ಮುದುಕುರು ನಂಬಿಗಾರು ಶೋಭನವೇ, ಅವ್ರೆಟ್ಟೆಯ ಇಡದೋ ಕಾರ ತಲ್ಲಿ ಶೋಭನ, ರೆಟ್ಟೆಯ ಇಡದೋ ಕಾರ ತಲ್ಲೇ ಶೋಭನ, ಒಂದೇ ಶಿವನಿಗೆ ಶೋಭನ, ಒಂದೇ ಶಿವನಿಗೆ ಶೋಭನ, ಆಲದಣಿ ನಂಗವ್ರ ಆರಾಳು ಬಂದವ್ರೆ ಶೋಭನವೇ, ಆರಾಳು ಬರಿಯ ಮೋದೋ ಕಾರೋ ಶೋಭನ, ಬರಿಯ ಮೋದೋ ಕಾರ ಶೋಭನ, ಆರಾಳು ಬರಿಯ ಮೋದೋ ಕಾರೋ ಶೋಭನ, ಬರಿಯ ಮೋದೋ ಕಾರ ಶೋಭನ, ಆರಾಳು ಬರಿಯ ಮುದುಕುರು ನಂಬಿಗಾರು ಶೋಭನವೇ, ಅವ್ರೆ ಹಬ್ಬ ಕಲತುದೆ ಕೇಳ ಗೌರೆ ಶೋಭನವೇ, ಕಲತುದೆ ಕೇಳ ಗೌರೆ ಶೋಭನ, ಅವ್ರೆ ಹಬ್ಬ ಕಲತುದೆ ಕೇಳ ಗೌರೆ ಶೋಭನವೇ, ಕಲತುದೆ ಕೇಳ ಗೌರೆ ಶೋಭನ, ಹಬ್ಬ ಕಲತುದೆ ಕೆಳಗವ್ರ ನಂಬಿಗಾರು ಶೋಭನವೇ, ಅವ್ರೆಟ್ಟೆಯ ಇಡದೋ ಕಾರ ತಲ್ಲೇ ಶೋಭನ, ಇಡದೋ ಕಾರ ತಲ್ಲೇ ಶೋಭನ, ಅವ್ರೆಟ್ಟೆಯ ಇಡದೋ ಕಾರ ತಲ್ಲೇ ಶೋಭನ, ಇಡದೋ ಕಾರ ತಲ್ಲೇ ಶೋಭನ, ಅತ್ತಿಯಣಿ ನಂಗವ್ರ ಒತ್ತಾಳು ಬಂದವ್ರೆ ಶೋಭನವೇ, ಒತ್ತಾಳು ಬರಿಯ ಮೋದೋ ಕಾರೋ ಶೋಭನ, ಬರಿಯ ಮೋದೋ ಕಾರ ಶೋಭನ, ಒತ್ತಾಳು ಬರಿಯ ಮೋದೋ ಕಾರೋ ಶೋಭನ, ಬರಿಯ ಮೋದೋ ಕಾರ ಶೋಭನ, ಒತ್ತಾಳು ಬರಿಯ ಮುದುಕುರು ನಂಬಿಗಾರು ಶೋಭನವೇ, ಅವ್ರೆ ಹಬ್ಬ ಕಲತುದೆ ಕೇಳ ಗೌರೆ ಶೋಭನವೇ, ಕಲತುದೆ ಕೇಳ ಗೌರೆ ಶೋಭನ, ಹಬ್ಬ ಕಲತುದೆ ಕೇಳ ಗೌರೆ ಶೋಭನವೇ, ಕಲತುದೆ ಕೇಳ ಗೌರೆ ಶೋಭನ, ಹಬ್ಬ ಕಲತುದೆ ಕೆಳಗವ್ರು ನಂಬಿಗಾರು ಶೋಭನವೇ, ಅವ್ರೆಟ್ಟೆಯ ಇಡದೋ ಕಾರ ತಲ್ಲಿ ಶೋಭನ, ಇಡದೋ ಕಾರ ತಲ್ಲೇ ಶೋಭನ, ರೆಟ್ಟೆಯ ಇಡದೋ ಕಾರ ತಲ್ಲೇ ಶೋಭನ, ಇಡದೋ ಕಾರ ತಲ್ಲೇ ಶೋಭನ, ಶೋಭನ ಒಂದೇ ಶಿವನಿಗೆ ಶೋಭನ, ಒಂದೇ ಶಿವನಿಗೆ ಶೋಭನ, ದೇವರು ಮನೆಯಾಗೆ ತೋಗ ಮಂಚವಿಲ್ಲ ಶೋಭನವೇ, ಅಕ್ಕ ಬರಂಬೋ ಗಿಣಿ ಇಲ್ಲ ಶೋಭನ, ಬರಂಬ ಗಿಣಿ ಇಲ್ಲ ಶೋಭನ, ಅಕ್ಕ ಬರಂಬೋ ಗಿಣಿ ಇಲ್ಲ ಶೋಭನ, ಬರಂಬ ಗಿಣಿ ಇಲ್ಲ ಶೋಭನ, ಶೋಭನ ಒಂದೇ ಶಿವನಿಗೆ ಶೋಭನ, ಒಂದೇ ಶಿವನಿಗೆ ಶೋಭನ, ಸೇವಾನಿಗೆ ಸೋಭನ ಒಂದೇ ಸೇವಾನಿಗೆ ಸೋಭನವೇ ಗುರು ಮನೆಯಾಗೆ ತೋಗ ಮಂಚವಿಲ್ಲ ಸೋಭನವೇ ಅಕ್ಕ ಬರಂಬ ಗಿಣಿ ಇಲ್ಲ ಸೋಭ ಬರಂಬ ಗಿಣಿ ಇಲ್ಲ ಸೋಭನವೇ ಬರಂಬ ಗಿಣಿ ಇಲ್ಲ ಸೋಭ ಬರಂಬ ಗಿಣಿ ಇಲ್ಲ ಬಾರಂಬ ಗಿಣಿ ಇಲ್ಲದ ಬಿಡುದಿಯ ಸೋಭನವೇ ತೋರೆ ಓದಾರ ಅವ್ರೆ ಸೋರೇನು ಸೋಭನ ಓದಾರ ಓದಾರ ಅವ್ರೆ ಸೋರೇನು ಸೋಭನ ಓದಾರ ಸಾರೇನ ಸೋಭನ ಒಂದೇ ಶಿವನಿಗೆ ಸೋಭನ ಒಂದೇ ಶಿವನಿಗೆ ಬರಿಯರು ಮಲ್ಲಿ ಕಡ್ಡಿಲ್ಲ ಕಸುವಿಲ್ಲ ಸೋಭನವೇ ಅಣ್ಣಡಿಕೆ ಸಿಪ್ಪೆ ಮಾದಾಲಿಲ್ಲ ಸೋಭನಡಿಕೆ ಸಿಪ್ಪೆ ಮಾದಾಲಿಲ್ಲ ಸೋಭನಡಿಕೆ ಸಿಪ್ಪೆ ಮಾದಾಲಿಲ್ಲ ಸೋಭನಡಿಕೆ ಸಿಪ್ಪೆ ಮಾದಾಲಿಲ್ಲ ಸೋಭನ ಒಂದೇ ಶಿವನಿಗೆ ಸೋಭನ ಒಂದೇ ಶಿವನಿಗೆ ಸೋಭನ ಅಣ್ಣಡಿಕೆ ಸಿಪ್ಪೆ ಮೊದಲಿಲ್ಲ ಮನಿಯಾಗೆ ಸೋಭನವೇ ಅವ್ರ ಸ್ವಸಿಯಾರಿನ್ಯಂತ ಚಲೇವೇರೋ ಸೋಭನಂತ ಚಲೇವೇರೋ ಸೋಭನ ಸ್ವಸಿಯಾರಿನ್ಯಂತ ಚಲೇವೇರೋ ಸೋಭನಂತ ಚಲೇವೇರೋ ಸೋಭನ ಒಂದೇ ಶಿವನಿಗೆ ಸೋಭನ ಒಂದೇ ಶಿವನಿಗೆ ಸೋಭನ ಬರೆಯೋರು ಹಸುನಾಗಿ ಬರಿರಯ್ಯ ಸೋಭನವೇ ಹೊಸು ಬೆಳ್ಳಿ ಕಡಗ ನಿಮ್ಮ ಕೈಲಿ ಸೋಭನ ಬೆಳ್ಳಿ ಕಡಗ ನಿಮ್ಮ ಕೈಲಿ ಸೋಭನವೇ ರೀ ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್ ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ ಓ ಹಾಗಾದ್ರೆ ಆ ಫೀಸು ಆ ಬುಕ್ಸ್ ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-3 ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ ಶೃಂಗಾರ ಎಣ್ಣಿಗೆ ಬಂಗಾರ ಚಂದ ಬಂಗಾರ ಬಲು ಚಂದ ಎಣ್ಣಿಗೆ ಬಂಗಾರ ಚಂದ ಬಂಗಾರ ಬಲು ಚಂದ ಶೃಂಗಾರ ಎಣ್ಣಿಗೆ ಬಂಗಾರ ಬಂಗಾರ ಬಲು ಚಂದ ಬಂಗಾರದೆಣ್ಣೆಗೆ ಬಂಗಾರ ಚಂದ ಬಂಗಾರ ಬಲು ಚಂದ ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ ಶೃಂಗಾರ ಎಣ್ಣಿಗೆ ಬಂಗಾರ ಚಂದ ಬಂಗಾರ ಬಲು ಚಂದ ಶೃಂಗಾರದೆಣ್ಣೆಗೆ ಬಂಗಾರ ಚಂದ ಬಂಗಾರ ಬಲು ಚಂದ ಶೃಂಗಾರ ಎಣ್ಣಿಗೆ ಬಂಗಾರ ಚಂದ ಬಂಗಾರ ಬಲು ಚಂದ ಶೃಂಗಾರದೆಣ್ಣೆಗೆ ಬಂಗಾರ ಚಂದ ಬಂಗಾರ ಬಲು ಚಂದ ತಾವಾರೆವು ಚಂದ ತಾಯಿಯ ಮನಿ ಚಂದ ತಾವಾರೆವು ಚಂದ ತಾಯಿಯ ಮನಿ ಚಂದ ತಾಯಮ್ಮನು ಮನೆಯಲ್ಲಿ ಬಾಳೋದು ಚಂದ ಬಾಳೋದು ಬಲು ಚಂದ ತಾಯಮ್ಮನ ಮನೆಯಲ್ಲಿ ಬಾಳೋದು ಚಂದ ಬಾಳೋದು ಬಲು ಚಂದ ತಾಯಮ್ಮನು ಮನೆಯಲ್ಲಿ ಬಾಳೋದು ಚಂದ ಬಾಳೋದು ಬಲು ಚಂದ ಬಾಳೋದು ಬಲು ಚಂದ ಯಮನ ಮನೆಯಲ್ಲಿ ಬಾಳೋದು ಚಂದ ಬಾಳೋದು ಬಲು ಚಂದ ಮಾರು

ಮಳೆ ಚಂದ, ಮುಂಗೈಗೆ ಬಳಿ ಚಂದ, ಮುಂಗಾರು ಮಳೆ ಚಂದ, ಮುಂಗೈಗೆ ಬಳಿ ಚಂದ, ಶೃಂಗಾರ ದಿಂಡಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ದಿಂಡಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಬಂಗಾರ ಚಂದ, ಬಂಗಾರ ಬಲು ಚಂದ, ದಂಡೆಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ದೊಂಡೋ ಮಲ್ಲಿಗೆ ಚಂದ, ಗಂಡ ನಮನಿ ಚಂದ, ದೊಂಡೋ ಮಲ್ಲಿಗೆ ಚಂದ, ಗಂಡ ನಮನಿ ಚಂದ, ಗಂಡಯ್ಯನು ಮನೆಯಲ್ಲೇ ಬಾಳೋದು ಚಂದ, ಬಾಳೋದು ಬಲು ಚಂದ, ಬಾಳೋದು ಚಂದ, ಬಾಳೋದು ಬಲು ಚಂದ, ಗಂಡಯ್ಯನು ಮನೆಯಲ್ಲೇ ಬಾಳೋದು ಚಂದ, ಬಾಳೋದು